ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು. ಕೆಳಗರೆ ಇದುವರೆಗೆ ಕೃಷಿ ಪುಂಜ ಪ್ರಸಾರವಾಯಿತು. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ವಾಣಿಯಲ್ಲಿ ಕಾಫಿ ತೋಟದಲ್ಲಿ ಅನಾನಸ್ ಬಾಳೆ ಅಡಿಕೆ ಬೆಳೆಯುತ್ತಿರುವ ಮಡಿಕೇರಿ ತಾಲೂಕು ಮೂರ್ನಾಡುವಿನ ಕುಟ್ಟಂಡ ಕಾರ್ಯಪ್ಪ ಸಚ್ಚಿಕುಮಾರ್ ಅವರೊಂದಿಗೆ ಸಂವಾದ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇದುವರೆಗೆ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ಈಗ ನಿಧನ ಸುದ್ದಿ. ಕಾಕೊಟುಕ್ ಪರಂಬು ಕಾರಳನ ಬೆಂಗಳೂರು ವಾಸೈಂಜ ಮಂಡಿಟಿರಪೌತಿ ಅಪ್ಪಯ್ಯ ಶಂಭು ಐಂಗಡಪೊಣ್ಣು ಅಕ್ಕವ ಮುತ್ತು ಐಂಗೈಂದು ಮರಣಪಟ್ಟಿತು. ತಾಮನೆ ಬಾವಲಿ ನಾಳಿ ಎಂಟ 93 ಬಯತರ ಮಂಡಿಟೀರ ಅಕ್ಕವ ಮುತ್ತು ಐಂಗಡ ಅಕೇರಿ ಕಾರ್ಬಾರ್ ನಾಳೆ ಮಜ್ಜನತರ ಒಳ್ಳು ಬೆಂಗಳೂರ ಹೆಬ್ಬೆಲ್ ಕ್ರಿಮಟೋರಿಯಲ್ ನಡಪಂದು ಒಕ್ಕ ಕಾರ ಹರಿಚಿಟ್ಟಿತು. ಚೇರಂಬಾಣೆ ಬಿ ಬಾಡಗ ನಿವಾಸಿಯಾದ 84 ವರ್ಷ ಪ್ರಾಯದ ಸೆಟ್ಟಿಜನ ಮುದ್ರಯ್ಯನವರು ಇಂದು 11:15 ಮಕ್ಕಂದೂರಸ್ತೆಯ ಮಗಳ ಮನೆಯಲ್ಲಿ ನಿಧನ ಹೊಂದಿದ್ದು, ಮೃತರ ಅಂತ್ಯಕ್ರಿಯೆಯನ್ನು ನಾಳೆ ಬೆಳಿಗ್ಗೆ 10 ಒಳಗೆ ಬಿ ಬಾಡಗ್ರಾಮದ ಅವರ ಸ್ವಗೃಹದಲ್ಲಿ ನೆರವೇರಿಸಲಾಗುವುದೆಂದು ಕುಟುಂಬದವರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪಿನ ವಿವರ: ವಿಧಾನಸಭೆ ಚುನಾವಣೆ ಸಂಬಂಧ ಸಂಭಾವ್ಯ ಅಭ್ಯರ್ಥಿಗ ಅಲ್ಲರೆ ಸ್ವತಂತ್ರ ಅಭ್ಯರ್ಥಿಗ ಮುದ್ರಣ ವಿದ್ಯುನ್ಮಾನ ಹಂಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಷಯ ಆಧಾರಿತ ತೇಳ್ರೆ ಕಂಟೆಂಟ್ ಜಾಹೀರಾತು ಪ್ರಕಟಿಸುವವು ಮಾಧ್ಯಮ ದೃಢೀಕರಣ ಮತ್ತೆ ನಿರ್ವಹಣಾ ಸಮಿತಿ ತೇಳ್ರೆ ಎಂಸಿಎಂಸಿಯಿಂದ ಮೊದಲೇ ಒಪ್ಪಿಗೆ ಪಡ್ಕೊಂಡು ಕಡ್ಡಾಯತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಹೇಳಿದವು. ಪ್ಯಾಟನ ತಮ್ಮ ಕಚೇರಿ ಸಭಾಬಾಡಲ್ಲಿ ಇಂದು ಮಾತನಾಡಿದ ಇವು, ಚುನಾವಣಾ ಆಯೋಗದ ನಿರ್ದೇಶನದಂಗೆ ಪಕ್ಷದ ಚಿಹ್ನೆ ಬಳಸಿಕೊಂಡು ಜಾಹೀರಾತು ಪ್ರಚಾರ ಮಾಡಕ್ಕೂ ತೇಳ್ರೆ ಮೊದಲೇ ಒಪ್ಪಿಗೆ ಪಡೆಯಕ್ಕೂ ಇದು ಸಾಮಾಜಿಕ ಮಾಧ್ಯಮಗಳಿಗೂ ಅನ್ವಯ ಆದತೆ ಹೇಳಿದವು. ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್ ಅವು ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ತೇಳ್ರ ಸ್ವೀಪ್ ಚಟುವಟಿಕೆ ಸಂಬಂಧಿಸಿದಂಗೆ ಮಾಹಿತಿ ಕೊಟ್ಟವು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಎಸ್ ಸುಂದರ ರಾಜವು ಜಿಲ್ಲೆನ ಚೆಕ್ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಾಗಿ ವಾಹನ ತಪಾಸಣೆ ಮಾಡಲಾಗ್ತಾವುಟ್ಟು ಹೇಳಿದವು. ಈ ಸಂದರ್ಭ ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಲ್ ಸೇರಿದಂಗೆ ಮುಖ್ಯಪಟ್ಟವು ಅಧಿಕಾರಿಗ ಹಾಜರಿದ್ದವು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕ ಹಂಗೆ ಸೂಕ್ಷ್ಮಾಣು ಜೀವ ವಿಜ್ಞಾನ ವಿಭಾಗದ ವತಿಯಿಂದ ಪರಿಸರ ಸಮಾಜ ಮತ್ತು ಆರ್ಥಿಕತೆ ಸುಸ್ಥಿರ ನಿರ್ವಹಣೆ ಮತ್ತು ಮುಂದಿನ ಪೀಳಿಗೆಗೆ ಕೌಶಲ್ಯಾಭಿವೃದ್ಧಿ ತೇಳುವ ವಿಷಯದ ಕುರಿತಂಗೆ ರಾಜ್ಯ ಮಟ್ಟದ ಅಭಿಶಿಕ್ಷಣ ಮತ್ತು ಕಾರ್ಯಾಗಾರ ನಡೆದು ಕಾಲೇಜಿನ ಸಭಾಬಾಡಲಿ ನಡೆದ ಕಾರ್ಯಾಗಾರದಲ್ಲಿ ಬೆಂಗಳೂರಿನ ಸುಸ್ಥಿರ ನಿರ್ವಹಣಾ ಸಂಸ್ಥೆನ ಸಂಸ್ಥಾಪಕ ನಿರ್ದೇಶಕರು ಸುಸ್ಥಿರಾಭಿವೃದ್ಧಿ ಹಂಗೆ ಉದ್ಯೋಗಾವಕಾಶ ವಿಷಯದ ಕುರಿತಂಗೆ ಮಾಹಿತಿ ಕೊಟ್ಟವು. ಈ ಸಂದರ್ಭ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಡಾಕ್ಟರ್ ರಾಘವ ಬಿ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕ್ರೀಡೆಯಲ್ಲಿ ನಿರಂತರ ಅಭ್ಯಾಸ ಹಂಗೆ ಪರಿಶ್ರಮ ಇದ್ದರೆ ಒಳ್ಳೆ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿಕೆ ಸಾಧ್ಯ ಆದೇತ. ಅಂತಾರಾಷ್ಟೀಯ ಅಥ್ಲೆಟ್ ಈಗಾಗಿ ಸಿಡ್ನಿಲಿ ನಡೆದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಲಿ ಬೆಳ್ಳಿ ಪದಕ ಗೆದ್ದ ಮಾರಮಾಡ ಮಾಚಮ್ಮವು ಹೇಳಿದು. ವಂಡರ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ದಿವಂಗತ ಶಂಕರ ಸ್ವಾಮಿ ಗ್ಯಾನಲ್ಲಿ ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಆಟದ ಬಾಣಿಯಲ್ಲಿ 29ನೇ ಮಕ್ಕಳ ಪುಕ್ಸಟೆ ಬೇಸಿಗೆ ಕ್ರೀಡಾ ಶಿಬಿರನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಈಗ ನಮ್ಮಕ್ಕ ಪುಣ್ಯವಂತರು, ಈ ಹಿಂದೆ ಈ ತರದ ತರಬೇತಿ ಶಿಬಿರಗ ಇರ್ತಿತ್ಲೆ, ಇನ್ನೊಬ್ಬರನ್ನ ನೋಡಿ ನಾವು ಕಲಿಯಕಾಗಿತ್ತು, ಈಗ ಅವಕಾಶಕ ಇದ್ದು ಇದನ್ನ ಸದುಪಯೋಗ ಪಡಿಸಿಕೊಳ್ಳಕು, ಶಿಬಿರಲ್ಲಿ ಹೇಳಿಕೊಡದನ್ನ ಪಾಲಿಸಿಕೊಂಡು ಯಾಗೋಳು ಅಭ್ಯಾಸ ಮಾಡ್ರೆ ಒಳ್ಳ ಹಾಕಿ ಪಟ್ಟು ಹಾಕೆ ಸಾಧ್ಯ, ಒಳ್ಳೆ ಊಟ ಮಾಡಿ ಆರೋಗ್ಯನ ಕಾಪಾಡಿಕೊಳ್ಳಕು, ಕೊಡಗಿನ ಮಣ್ಣಿಗೆ ಹಂಗೆ ಕ್ರೀಡೆಗೆ ಶಕ್ತಿ ಇದ್ದು ರಾಜ್ಯ ರಾಷ್ಟ್ರ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾಗವಹಿಸಿ ಕೀರ್ತಿ ಪತಾಕೆ ಹರಿಸಕೂತ ಇವು ಹೇಳಿದವು. ಈ ಸಂದರ್ಭ ಕ್ಲಬ್ನ ಪದಾಧಿಕಾರಿಗ ಹಿರಿಯ ಕ್ರೀಡಾಪಟು ಜಿಟಿ ರಾಘವೇಂದ್ರ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ದಂತ ವೈದ್ಯರು ಇದೇ 3 ಮತ್ತು 8ಕ್ಕೆ ಲಭ್ಯ ಇರದುಲೆ. ಏಪ್ರಿಲ್ 4ಕ್ಕೆ ಮಹಾವೀರ ಜಯಂತಿ ಮತ್ತೆ 7ಕ್ಕೆ ಗುಡ್ ಫ್ರೈಡೆ ನಿಟ್ಟಲ್ಲಿ ಇದು ಮುಚ್ಚಿದೆ. ವಿಧಾನಸಭೆ ಚುನಾವಣೆ ಹಿನ್ನೆಲೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ಗಳಿಗೆ ಬರುವ ಜನರ ವಿವರಗಳನ್ನ ನೋಂದಣಿ ಪುಸ್ತಕದಲ್ಲಿ ನಮೂದಿಸಿದ್ದು ಕಡ್ಡಾಯವಾಗಿ ಯಾವುದಾದರೂ ಒಂದು ಗುರುತಿನ ದಾಖಲಾತಿ ಪಡ್ಕೊಂಡು ಸಿಸಿ ಕ್ಯಾಮೆರಾಗಳನ್ನ ಹಾಕಿ ಫುಟೇಜ್ನ ಸಂಗ್ರಹಿಸಿದ್ದು ಯಾವುದೇ ರಾಜಕೀಯ ಪ್ರೇರಿತ ಕಾರ್ಯಕ್ರಮಗಳನ್ನ ಮಾಡದೆ ಕಾನೂನು ಪಾಲಿಸಿ ನೀತಿ ಸಂಹಿತೆ ಉಲ್ಲಂಘನೆಯಾಗದಂಗೆ ಎಚ್ಚರ ವಹಿಸಕೂತ ಉಪವಿಭಾಗಾಧಿಕಾರಿ ಹಂಗೆ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಇವು ತಿಳಿಸಿದವು. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿ ಬೇಕರಿ ಉತ್ಪನ್ನ ಕುರಿತಂಗೆ 2-3 ದಿನಗಳ ತರಬೇತಿ ನಡೆದಿದೆ. ಹಾಲಿನ ಉತ್ಪನ್ನಗಳ ತಯಾರಿಕೆ, ಹಲಸಿನ ಹಣ್ಣಿನ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರಿಸುವುದು ಸೇರಿದಂಗೆ ಬೇರೆ ಬೇರೆ ತಿಂಡಿ ತಿನಿಸು ಮಾಡುವುದರ ಬಗ್ಗೆ ತರಬೇತಿ ನಡೆದಿದೆ. ಕುಸಿರವು ನೋಂದಾಯಿಸಿಕೊಂಡು ಭಾಗವಹಿಸಕ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ 2023-24 ಸಾಲಿಗೆ ವಿರಾಜಪೇಟೆ ತಾಲೂಕು ಆರ್ಜಿ ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ 6ನೇ ತರಗತಿಗೆ ಪುಕ್ಸಟೆ ಆಂಗ್ಲ ಮಾಧ್ಯಮದಲ್ಲಿ ಸೇರಿಕೆ ಅರ್ಜಿ ಕರೆದಳು. ಅಲ್ಪಸಂಖ್ಯಾತರು 5ನೇ ಕ್ಲಾಸ್ ಉತ್ತೀರ್ಣರಾದ ಮಕ್ಕ ಅರ್ಜಿ ಹಾಕಕತ್ತ ಇಲಾಖೆನ ಜಿಲ್ಲಾ ಅಧಿಕಾರಿಯವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ನಾಳೆಂಜ 3 ದಿನ ಟಿ ಶೆಟ್ಟಿಗೇರಿ ಸರ್ಕಾರಿ ಪ್ರೈಮರಿ ಸ್ಕೂಲ್ ಪರಂಬುಲು ತಡಪ ಚಟ್ಟಗಣ ಕಪ್ ಕೇರ್ ಬಲಿಪ ನಮ್ಮೆಲ್ ನಾಳೆ ಪೊಲಕ 9 ಗಂಟೆಗೆ ತಾವಳಗೇರಿ ಮುಂದ ನಾಡು ಕೊಡವ ಸಮಾಜ ತುಂಜ ಕಲಿ ಪರಂಬುಕೆತ್ತರೆ ಕೊಡವ ಪದ್ಧತಿರ ಉಡುಪುಲು ಸಾಂಸ್ಕೃತಿಕ ಮೆರವಣಿಗೆ ಪರಂಬುಲು ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀಮಂಗಲ ಕೊಡವ ಸಮಾಜ ಟಿ ಶೆಟ್ಟಿಗೇರಿ ಕೊಡವ ಸಮಾಜ ಬಾಂಡಿಂಗ್ ಬೂಮ್ಸ್ ಬೊಮ್ಮಕ್ಕಡ ಕೂಟ ಸಂಭ್ರಮ ಬೊಮ್ಮಕ್ಕಡ ಕೂಟತ್ರ ಪ್ರದರ್ಶನ ಕಳಿ ಬಿಂದುವಡ ತಕ್ಕ ಕೂಡ ನನಕೆ ಪಲತರ ಕಾರ್ಯಕ್ರಮ ಪಿಂಜ ಕೊಡವ ಒಕ್ಕಡೊಕ್ಕಡ ನಡುಲು ಕೇರ್ ಬಲಿಪ ಪೈಪೋಟಿ ನರ್ಪ ಅಭಿಮಾನಿಯ ಎಲ್ಲರೂ ಬಂದಿತು ಕೇರ್ ಬಲಿಪ ನಮ್ಮೆಲ್ಲ ಕೂಡಿಯಾಡಲೊಂದು ಚಟ್ಟಂಗಣ ಒಕ್ಕಕಾರ ಕಟ್ಟಂಡಿತು. This helmet fits better. I'll buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸುವಾಗ 20 ವರ್ಷದ ವ್ಯಾರಂಟಿ ನಿಮಗೆ ಸಿಗಲಿದೆ ಅಭಿಲಾಷ್ ಸ್ಟೋರ್ನಲ್ಲಿ. ಎಲ್ಲಾ ಹೋಮ್ ಅಪ್ಲಯನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ಅಲ್ಲಿ. ಎಲ್ಇಡಿ, ಮಿಕ್ಸಿ, ಗ್ಯಾಸ್ ಸ್ಟೌ, ಕುಕ್ಕರ್ ಗಳ ಮೇಲೆ ಭಾರಿ ಡಿಸ್ಕೌಂಟ್. ಎಕ್ಸ್ಚೇಂಜ್ ಆಫರ್ ಕೂಡ ನಿಮಗೆ ಲಭ್ಯವಿದೆ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ. ತ್ವರಿತ ನಡಿಗೆ, ಆಟ ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ. ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು. ಜಿಂಗ್ ಚಕ ಜಿಂಗ್ ಚಕ ಕುಚ್ಚು ಕುಚ್ಚು ಟುವಿ ಟುವಿ ತನ ನಮ್ ಗಿಲ್ ಗಿಲಕಿ ತಮ್ ನಮ್ ಬುಲ್ ಬುಲಕಿ ದಿದ್ದಿರಿ ದಿದ್ದಿರಿ ದಿದ್ದಿರಿ ಥೈ ಜಿಂಗ ಜಿಂಗಾಲೆ ದಿದ್ದಿರಿ ದಿದ್ದಿರಿ ದಿದ್ದಿರಿ ಥೈ. ಕೈಕಾಡು ಗ್ರಾಮತ್ರ ಶ್ರೀ ಭಗವತಿ ದೇವಡ ಕಾಲೋದಿ ನಮ್ಮೆರ ಮಾರಿಪತ್ಲ ಇದೆ ದಂಡಾಂಗ್ ನಾರಾಚೆ ಕೊಟ್ಟಿಪಾಡು ಮೂಂದಾಂಗ್ ತಿಂಗಳಾಚೆ ಮಜ್ಜನ ಹತ್ತು ಪೋರಾಟ ತೆಂಗೆಕ್ ಬೊಡಿಬೆಪ್ಪ ಬೈಟ್ ಏಳರೆ ಗಂಟೆಕ್ ಅಲಂಕಾರ ಪೂಜೆ ಕೂಳುದಾನ ಮೇಲೇರಿ ಬೈಟ್ ಮೂರ್ತಿಯಡ ತೆರೆ ನಾಲಂಗ್ ಚೌವಾಚೆ ಪೊಲಕ ಹತ್ತು ಗಂಟೆಕ್ ವಿಷ್ಣು ಮೂರ್ತಿ ಮೇಲೇರಿ ನಡ್ಪ ಭಕ್ತಾದಿಯಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣ ತಕ್ಕ ಮುಖ್ಯಸ್ಥಂಗ ಕಟ್ಟಣಿತ. ಕಳೆದೆರಡು ವರ್ಷಗಳಿಂದ ಕೊರೋನಾದಿಂದ ನಿಮ್ಮ ಕಲಿಕೆಯಲ್ಲಿ ಹಿನ್ನಡೆ ಉಂಟಾಗಿದೆ. ಇಲ್ಲಿ ಇದೆ ನಿಮಗೊಂದು ಸುವರ್ಣಾವಕಾಶ. ಏಪ್ರಿಲ್ 12ರಿಂದ ಮೇ 12ರವರೆಗೆ ಗೋಳಿಗೊಪ್ಪಲಿನ ಕೈಕೇರಿ ಮುಖ್ಯ ರಸ್ತೆಯಲ್ಲಿರುವ ರೋಟರಿ ಕಮ್ಯುನಿಟಿ ಹಾಲ್ನಲ್ಲಿ 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮ್ಯಾಥ್ಸ್ ಸಮ್ಮರ್ ಕ್ಯಾಂಪ್ ಆಯೋಜಿಸಲಾಗಿದೆ. ಅಲ್ಲದೆ 9, 10, 11, 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಹಾಗೂ ಆನ್ಲೈನ್ ಟ್ಯೂಷನ್ ಕ್ಲಾಸ್ ತೆಗೆದುಕೊಳ್ಳಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9743996969. ಸಂಭ್ರಮಗಳನ್ನು ವರ್ಣರಂಜಿತಗೊಳಿಸಿ ಇಮ್ಯಾನುವೆಲ್ ಸಿಲ್ಕ್ಸ್ ನ ಬಟ್ಟೆಗಳಿಂದ ಖರೀದಿಸಿ ಉಚಿತ ಕೂಪನ್ ಮೂಲಕ ಗೆಲ್ಲುರಿ ರೆನಾಲ್ಡ್ ಕ್ವೀಟ್ ಕಾರ್. ಇಮ್ಯಾನುವೆಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ಕೆಳಗರೆ ಇನ್ನು ಮುಂದೆ ಸುದ್ದಿ ಸಮಾಚಾರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ವಾಂಡರ್ ಸ್ಪೋರ್ಟ್ಸ್ ಕ್ಲಬ್ ರ ಆದನೆಲ್ಲ ದಿವಂಗತ ಶಂಕರಸ್ವಾಮಿರ ನೆಪ್ಪಕಾಯ್ತು. ಮಡಿಕೇರಿರ ಜನರಲ್ ತಿಮ್ಮಯ್ಯ ಕಳಿಪರಂಬಲು ನಡತಿಯನ್ನು ಬಂದನುಳ್ಳ 26ನೇ ಬಣ್ಣೆ ಬೇನಿ ಕಳಿ ಶಿಬಿರಕ್ಕೆ ಅಂತಾರಾಷ್ಟ್ರೀಯ ಅಥ್ಲೆಟ್ ಮಾರಮಡ ಮಾಚಮ್ಮ ಇಂದು ಮೊಳಿಯಿಟ್ಟಿತು. ಅಲ್ಲಿಂಜ ತಕ್ಪರಂದಾವು ಕಳಿಲು ಪ್ರಯತ್ನ ಪಿಂಜ ಬುಡತೆ ಅಭ್ಯಾಸ ಮಾಡುವನಗೊಂಡು ನಲ್ಲ ಕಲಿಕಾರಂಗಳಾಪಕ ಸಾಧ್ಯ ಅಂದಣುಚಿ. ಇಕ್ಕತ್ರ ಮಕ್ಕ ಪುಣ್ಯವಂತಂಗ ಪಂಡು ಈ ತರತ್ರ ತರಬೇತಿ ಶಿಬಿರ ಇಂಜಿತಿಲ್ಲ ಬೋರೆಯಂಗಳ ನೋಟಿತು ನಂಗ ಪಡಿಪ ಇಂಜತ್ತು ಇಕ್ಕ ನಲ್ಲ ಅವಕಾಶ ಉಂಡು ಇದನ್ನು ಉಪಯೋಗಿಸುಟ್ಟು ಕಳಿಲ ಅಭ್ಯಾಸತ್ರ ಕೂಟಕ್ಕೆ ನಲ್ಲ ಊನು ತೀನಿ ಎಡ್ತಂಡು ಆರೋಗ್ಯತ್ನ ಕಾತಗೊಂಡು ಕೊಡಗರ ಮಣ್ಣುಕ್ಕೆ ಪಿಂಜ ಕಳಿಕ್ಕೆ ಶಕ್ತಿ ಉಂಡು ರಾಜ್ಯ ರಾಷ್ಟ ಅಂತಾರಾಷ್ಟ್ರೀಯ ಮಟ್ಟದ ಕಳಿಸಿತು ಕೊಡಗರ ಕೇಳಿ ಕೀರ್ತಿನ ಕೊಂಡ ಬರೋಣ ಅವು ಕೆಮಿತಕ್ಕೆ ಬರಂದತ್ತು. ವಾಂಡರ್ಸ್ ಪದಾಧಿಕಾರಿ ಪಾರ್ಥ ಚಂಗಪ್ಪ ತಕ್ ಬಂದಿತ್ತು ದಿವಂಗತ ಶಂಕರಸ್ವಾಮಿ ರೈಂಗಡ ಗರಡಿಲು ತರಬೇತಿ ಪಡೆದ ಸುಮಾರು ಜನ ಹಾಕಿ ಕ್ರಿಕೆಟ್ ಮಿಂಜಕ್ಕೆ ಬಂದಿತ್ತು ಅಣ್ಣು ನಾವು ಶಿಬಿರತ್ತು ಕೂಡಿ ಆಡಿನ ಮಕ್ಕಕ್ಕೆ ನಲ್ಲಮೆ ಬಂದತ್ತು. ಮಡಿಕೇರಿಯ ಜಿಲ್ಲಾಧಿಕಾರಿಯ ಕಚೇರಿ ಸಭಾಬಾಡಲು ಇಂದು ಪತ್ರಕರ್ತಂಗಡ ಕೂಡ ತಕ್ಕುಬಾಕು ಕಾರ್ಯಕ್ರಮ ನಡೆದಿತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ತಕ್ ಬಂದಿತ್ತು. ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟನಕ್ಕೆ ಮುದ್ರಣ, ವಿದ್ಯುನ್ಮಾನ, ಪಿಂಜ ಸಾಮಾಜಿಕ ಮಾಧ್ಯಮ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಟೆಲಿಗ್ರಾಮ್, ವಾಟ್ಸಪ್ ಕೂಡನಕ್ಕೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣತ್ತು ಜಾಹೀರಾತು ಪ್ರಚಾರ ಮಾಡುವಂಗ ಮುಪ್ಪಡೆ ಮಡಿಕೇರಿಯ ಜಿಲ್ಲಾಡಳಿತ ಭವಂತ್ರ ಮೂಂದನೇ ಮಾಡಿಲುಳ್ಳ ಎಂಸಿಎಂಸಿ ಕಚೇರಿಂಜ ಅನುಮತಿ ಪಡೆದವದು ಕಡ್ಡಾಯ ಆಯ್ತುಂಡು. ಅನ್ನನೇ ಚುನಾವಣೆ ಆಯೋಗದ ನಿರ್ದೇಶನ ಪೋಲೆ ಏದೇ ಈ ಪಕ್ಷತ್ರ ಚಿಹ್ನೆ ಬಳಸಿತ್ತು ಜಾಹೀರಾತು ಪ್ರಚಾರ ಮಾಡೋಂಡಿಗೆ ಅನುಮತಿ ಪಡೆದುಕೊಂಡು ಇದು ಸಾಮಾಜಿಕ ಮಾಧ್ಯಮಕ್ಕೂ ಅನ್ವಯ ಅಪ್ಪ. ಕಾರ್ಯಕ್ರಮದ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರರಾಜ್ ಕೂಡ ನನಗೆ ಮುಖ್ಯ